శ్రీమాన్ వెంకటనాథార్య కవితార్కిక కేసరి వేదాంతాచార్య వర్యో మే సన్నిసత్తాం సదా హృది నిగమాంత మహాదేశకర దయాశతక స్తోత్రద 69వ శ్లోక. కలిక్షోభోన్మీల క్షితికలుష కూలంకషజవై అవిచ్ఛేదైరేతైరవటతటవైషమ్యరహితై ప్రవాహైస్తే పద్మాసహచర పరిష్కారిణి కృపే వికల్పంతే నల్పాః వృషశిఖరిణో నిర్జర గుణాః. పద్మాసహచర పరిష్కారిణి, లక్ష్మీ సహాయనాద శ్రీనివాసనిగె అలంకారమన్నుంటు మాడువ కృపే దయాదేవియే. కలిక్షోభోన్మీలత్, కలిపురుషన క్షోభయింద ವಿಕಸಿಸುವ ಕ್ಷಿತಿ ಕಲುಷ ಜನಗಳ ಪಾಪಗಳನ್ನು ಕೂಲಂಕಷ ಜವೈಹಿ ಬುಡಸಹಿತವಾಗಿ ಕಿತ್ತೊಗೆಯುವ ವೇಗವನ್ನುಳ್ಳವು ಅವಿಚ್ಛೇದೈಹಿ ದೇಶತಃ ಕಾಲತಃ ಮತ್ತು ವಿಷಯತಃ ತಡೆಯಿಲ್ಲದೆ ನಿರಂತರವಾಗಿರುವು ಅವಟ ತಟ ವೈಷಮ್ಯ ರಹಿತೈಹಿ ಹಳ್ಳ ತಿಟ್ಟುಗಳೆಂಬ ಭೇದವಿಲ್ಲದವೂ ಆದ ಏತೈಹಿ ಪ್ರವಾಹೈಹಿ ನಿನ್ನ ಈ ಪ್ರವಾಹಗಳೊಡನೆ ಅನಲ್ಪಾಹ ಸ್ವರೂಪದಿಂದಲೂ ಸಂಖ್ಯೆಯಿಂದಲೂ ಮಹತ್ತಾದ ವೃಷ ಶಿಖರಿಣ ವೆಂಕಟಾದ್ರಿಯ ನಿರ್ಜರ ಗುಣಾಹ ಗಿರಿ ನದಿಗಳ ಗುಣಗಳು ವಿಕಲ್ಪಂತೆ ಹೋಲಿಸಲ್ಪಡುತ್ತವೆ. ವೃಷಗಿರಿ ಕಟಕೇಶು ವ್ಯಂಜಯತ್ಸು ಪ್ರತೀತೈಹಿ ಮಧುಮಥನದಯೇ ತ್ವಾಂ ವಾರಿಧಾರಾ ವಿಶೇಷೈಹಿ ಅಂತ ಹೇಳಿ ವೆಂಕಟಾದ್ರಿಯಲ್ಲಿನ ನದಿಗಳೆಲ್ಲ ದಯಾಪ್ರವಾಹವೇ ಅಂತ ನಿರೂಪಣೆ ಮಾಡಿದರು. ಇಲ್ಲಿ ದಯಾಪ್ರವಾಹದ ಸ್ವರೂಪ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕರು. ದಯಾಪ್ರವಾಹವು ಗಿರಿ ನಿರ್ಜರಗಳು ಸಮಾನ ಧರ್ಮವುಳ್ಳವು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಕಲಿಕ್ಷೋಭೋನ್ಮೀಲತ್ ಕ್ಷಿತಿ ಕಲುಷ ಕೂಲಂಕಷ ಜವೈಹಿ, ದಯಾಪ್ರವಾಹವು ತಕ್ಷಣವೇ ಪಾಪಗಳನ್ನೆಲ್ಲ ನಾಶ ಮಾಡುವಂತಹ ಶಕ್ತಿಯನ್ನು ಉಳ್ಳದು ಅಂತ ಹೇಳಿದರು. ಕಲಿಯ ಕ್ಷೋಭೆಯಿಂದ ವಿಕಸಿಸುವಂತಹ ಪಾಪಗಳು, ಅಂತಹ ಪಾಪಗಳನ್ನೆಲ್ಲ ಭೂಪೂರ್ಣವಾಗಿ ಬೇರು ಸಹಿತವಾಗಿ ನಾಶ ಮಾಡುವಂತಹ ವೇಗವನ್ನು ಉಳ್ಳದ್ದು ಅದು. ದಯಾಪ್ರವಾಹವು ತಕ್ಷಣದಲ್ಲಿಯೇ ಪಾಪಗಳನ್ನು ನಾಶ ಮಾಡುತ್ತದೆ ಅಂತ. ಅವಿಚ್ಛೇದೈರೇತೈಹಿ ಅವಟತಟ ವೈಷಮ್ಯರಹಿತೈಹಿ ಪ್ರವಾಹೈಹಿ, ಇದಕ್ಕೆ ವೈಲಕ್ಷಣ್ಯವೆಂದರೆ ಉಚ್ಚನೀಚವೆಂಬ ಭೇದವಿಲ್ಲದೆ ಸರ್ವಸಮವಾಗಿ ಎಲ್ಲರ ಮೇಲೆ ಹರಿಯುವವು ದಯಾ ಪ್ರವಾಹಗಳು. ಸ್ವಲ್ಪವೂ ವಿಚ್ಛೇದವಿಲ್ಲದೆ ನಿರಂತರವಾಗಿ ಪ್ರವಹಿಸುತ್ತವೆ. ವೃಷಗಿರಿಯ ನದಿಗಳು ಹಾಗೆಯೇ ಹೇಗೆ ಪ್ರವಹಿಸುತ್ತವೆಯೋ, ಆದರೆ ಇದು ಕಲಿಪುರುಷನ ದೋಷಗಳನ್ನೆಲ್ಲ ಜನತೆಗಳಲ್ಲಿ ವಿಕಾಸ ಆಗಿರುವಂತಹ ದೋಷಗಳನ್ನು ಒಂದು ಕ್ಷಣದಲ್ಲಿ ನಾಶ ಮಾಡುವಂತಹ, ಅದು ಬುಡಸಹಿತವಾಗಿ ನಾಶ ಮಾಡುವಂತಹ, ವಿಚ್ಛೇದವಿಲ್ಲದೆ ನಿರಂತರವಾಗಿ ಪ್ರವಹಿಸುವ ಸರ್ವ ಸಮವಾಗಿರುವಂತಹ ದಯಾ ಪ್ರವಾಹಗಳು. ತೇ ಪದ್ಮಾಸಹಾಚರ ಸಹಚರ ಪರಿಷ್ಕಾರಿಣಿ ಕೃಪೆ, ಮಿಂಚಿನೊಡನೆ ಕೂಡಿದ ಮೇಘವು ಮಳೆಗರೆಯುವ ಅವಸ್ಥೆಗೆ ಬಂದಂತೆ ಕರುಣೆಯು ಪರಿಷ್ಕಾರವನ್ನು ಎಂದರೆ ಪೂರ್ಣತ್ವವನ್ನು ಉಂಟು ಮಾಡುತ್ತೆ ಅಂತ ಹೇಳಿದರು. ವೃಷಶಿಖರಿನೋ ನಿರ್ಜರ ಗುಣಾಹ, ಆಕಾಶಗಂಗೆಯೇ ಮೊದಲಾದ ನದಿಗಳ ಶೈತ್ಯವೇನು ನೈರ್ಮಲ್ಯವೇನು ಮೊದಲಾದ ಗುಣಗಳು ವೃಷಶಿಖರಿಣ ನಿರ್ಜರ ಗುಣಾಹ ಅದು ವಿಕಲ್ಪಂತೆ ಅನಲ್ಪಾಹ ಸಮಾನವಾಗುವುದು ಅಂತ ಹೇಳ್ತಾರೆ. ವಿಕಲ್ಪವು ಸಮಾನವಾದವುಗಳಲ್ಲಿ ತಾನೇ ಸಾಧ್ಯ. ಮೊದಲ ಶ್ಲೋಕದಲ್ಲಿ ಹೇಳಿದ ಅವಿದ್ಯೆ ಎಂಬ ವಡವಾನಲವು ದಯಾಪ್ರವಾಹ ಅನ್ನುವಂತಹ ನಿರ್ಜರಗಳಿಂದ ಆರಿಸಲ್ಪಡುವುದು ಅಂತ ಇಲ್ಲಿ ಉಪಸಂಹಾರ ಮಾಡ್ತಾರೆ. ದಯಾಪ್ರವಾಹವು ಕಲಿಯ ಪ್ರಭಾವದಿಂದ ಪಾಪರಾಶಿಯನ್ನು ಪೂರ್ಣವಾಗಿ ನಿರ್ಮೂಲಗೊಳಿಸುತ್ತೆ. ವೆಂಕಟಾದ್ರಿಯಲ್ಲಿ ನಿರಂತರವಾಗಿ ಪ್ರವಹಿಸುವಂತಹ ಪುಣ್ಯ ನದಿಗಳು ಸಹ ಹೀಗೆಯೇ ಪಾಪಶಮನಗಳನ್ನು ಮಾಡುತ್ತವೆ. ಅವು ವೈಷಮ್ಯ ದೂರವಾಗಿದೆ ಕೂಡ. ಹೀಗೆ ಇವೆರಡರ ಮಹಾತ್ಮ್ಯವನ್ನು ತಿಳಿದ ಮಹಾತ್ಮರು ತಾಪತ್ರಯ ಪರಿಹಾರಕ್ಕಾಗಿ ಹಾಗೂ ಐಹಿಕ ಆಮುಷ್ಮಿಕ ಮೊದಲಾದ ಫಲಪ್ರಾಪ್ತಿಗಾಗಿ ದಯಾಪ್ರವಾಹವನ್ನು ಆಶ್ರಯಿಸಬೇಕೇ ಅಥವಾ ವೆಂಕಟಾದ್ರಿಯ ಗಿರಿ ನದಿಗಳನ್ನು ಆಶ್ರಯಿಸಬೇಕೆ ಅಂತ ವಿಚಾರ ಮಾಡ್ತಾರಂತೆ. ವಿಕಲ್ಪಂತೆ ಎಂದು ಹೇಳಿದ್ರು. ಎರಡೂ ಹೀಗೆ ಸಮಾನವಾಗಿ ವಿಲಕ್ಷಣವಾಗಿರುವುದರಿಂದ ಯಾವುದನ್ನು ಆಶ್ರಯಿಸೋದು ಅಂತ ವಿಚಾರ ಮಾಡಿ ಅವರು ಆಶ್ರಯಿಸ್ತಾರೆ. ಅಂದರೆ ದಯಾಪ್ರವಾಹವು ಅದರ ಒಂದು ಅದ್ಭುತವಾದ ಕೃತ್ಯವನ್ನು, ಪಾಪಗಳನ್ನು ನಾಶ ಮಾಡುವುದು ಇಲ್ಲಿ ಸ್ವಾಮಿ ದೇಶಿಕನ್ ಸ್ತೋತ್ರ ಮಾಡ್ತಾರೆ. ಮುಂದಿನ ಶ್ಲೋಕ, ಖಿಲಂ ಚೇತೋ ವೃತ್ತೇ ಕಿಮಿದಮಿತಿ ವಿಸ್ಮೇರ ಭುವನಂ ಕೃಪೆ ಸಿಂಹಕ್ಷ್ಮಾಭೃತ್ ಕೃತಮುಖ ಚಮತ್ಕಾರ ಕರಣಂ ಧರಣ್ಯಾಸಚ್ಛನ್ನ ಪ್ರಬಲ ವೃಜಿನ ಪ್ರಾಭೃತ ಭೃತಾಂ ಪ್ರತಿಪ್ರಸ್ಥಾನಂತೆ ಶ್ರುತಿನಗರ ಶೃಂಗಾಟಕಜುಷಃ. ಬಹಳ ಸುಂದರವಾದ ಶ್ಲೋಕ. ಖಿಲಂ ಚೇತೋ ವೃತ್ತೇ ಕಿಮಿದಮಿತಿ ವಿಸ್ಮೇರ ಭುವನಂ ಕೃಪೆ ಸಿಂಹಕ್ಷ್ಮಾಭೃತ್ ಕೃತಮುಖ ಚಮತ್ಕಾರಕರಣಂ ಭರಣ್ಯಾಸಚ್ಛನ್ನ ಪ್ರಬಲ ವೃಜಿನ ಪ್ರಾಭೃತ ಭೃತಾಂ ಪ್ರತಿ ಪ್ರಸ್ಥಾನಂತೆ ಶ್ರುತಿನಗರ ಶೃಂಗಾಟಕ ಜುಷಃ. ಭರಣ್ಯಾಸ ಛನ್ನ ಅಂದರೆ ಶರಣಾಗತಿ, ಭರಣ್ಯಾಸ ಶರಣಾಗತಿ ಎನ್ನುವ ವಸ್ತ್ರದಿಂದ ಮುಚ್ಚಲ್ಪಟ್ಟ ಪ್ರಬಲ ವೃಜಿನ ಪ್ರಾಭೃತ ಭೃತಾಂ ಅತಿಮಾತ್ರವಾದ ಪಾಪ ಪ್ರಬಲವಾದದ್ದು ಅದನ್ನು ಪ್ರಾಭೃತ ಉಪಹಾರವನ್ನು ತರುವವರ ಬಳಿಗೆ ದಯೇ ದಯಾದೇವಿಯೇ ಶ್ರುತಿ ನಗರ ವೇದವೆಂಬ ನಗರದ ಶೃಂಗಾಟಕ ಜುಷಃ ಚತುಷ್ಪಥದಂತಿರುವ ಉಪನಿಷತ್ತುಗಳನ್ನೇ ಕೂಡಿರುವ ತೇ ನಿನ್ನ ಪ್ರತಿಪ್ರಸ್ಥಾನಂ ಆ ಎದುರುಗೊಂಡು ಬರುವಿಕೆ ಏನಿದೆಯೋ ಅದು ಚೇತೋವೃತ್ತೇ ಮನೋವ್ಯಾಪಾರದ ಕಿಮಿದಂ ಖಿಲಂ ಇದೆಂತಹ ಶೈಥಿಲ್ಯ ಇದು ಎಂತ ಕಿಮಿದಮಿತಿ ವಿಸ್ಮಯರ ಭುವನಂ ಇದೆಂತಹ ಪ್ರಕಾರವೆಂದು ಲೋಕಗಳಿಗೆ ವಿಸ್ಮಯ ಉಂಟು ಮಾಡುವಂಥದ್ದು ಸಿಂಹಕ್ಷ್ಮಾಭೃತಿ ಸಿಂಹಾಚಲವೆಂಬ ವೆಂಕಟಾದ್ರಿಯಲ್ಲಿರುವ ಕೃತಮುಖ ಸರ್ವಜ್ಞನಾದ ಶ್ರೀನಿವಾಸನಿಗೆ ಚಮತ್ಕಾರಕರಣಂ ಆಶ್ಚರ್ಯವನ್ನುಂಟು ಮಾಡುವಂಥದ್ದು ಆಗಿರುತ್ತದೆ ಅಂತ ಹೇಳ್ತಾರೆ. ನಿರ್ಭರತ್ವವನ್ನು ಹೇಳಿ ಈ ದಶಕವನ್ನು ಈಗ ಉಪಸಂಹಾರ ಮಾಡ್ತಾರೆ ಸ್ವಾಮಿ ದೇಶಿಕನು. ಸ್ವರೂಪದಿಂದಲೂ ಗುಣದಿಂದಲೂ ನಿರತಿಶಯವಾದ ವೈಭವವು ದಯೆಯದು ಅಂತ ಸ್ತೋತ್ರ ಮಾಡ್ತಾರೆ. ಪ್ರಪನ್ನನು ಮತ್ತು ಭಕ್ತಿಯೋಗಿಯ ಪ್ರಪನ್ನನ ಮತ್ತು ಭಕ್ತಿಯೋಗ ವಿಷಯದಲ್ಲಿ ಶ್ರುತಿಯು ಏತಗುಂಹವಾವನ ತಪತಿ ಕಿಮಹಂ ಸಾಧುನಾ ಕರವಂ ಕಿಮಹಂ ಪಾಪಮಕರವಮಿತಿ ನೈವತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ತದಧಿಗಮೇ ಉತ್ತರಪೂರ್ವಾಘಯೋ ಅಶ್ಲೇಷ ವಿನಾಶವು ಹೀಗೆಲ್ಲ ಘೋಷಣೆ ಮಾಡುತ್ತೆ. ಪಾಪಿಷ್ಟ ಜನರು ಭರನ್ಯಾಸ ಅನ್ನುವಂತಹ ವೇಷಧರಿಸಿ ದೊಡ್ಡ ಪಾಪದ ಭಾರವನ್ನು ದಯೆಯಲ್ಲಿ ಹೊರಿಸ್ತಾರೆ. ಗುರಿಗಳಿಗೆ ದಕ್ಷಿಣೆಯನ್ನು ಕೊಡಬೇಕಾದ್ರೂ ಸಹಜ ತಾನೆ. ಆದ್ದರಿಂದ ದಯಾದೇವಿಗೆ ಬಹಳ ದೊಡ್ಡ ದಕ್ಷಿಣೆಯು ಕೊಡಲ್ಪಡುತ್ತಂತೆ. ಅವಳಿಗೆ ಧಾರಾಳವಾಗಿ ಅನ್ನವನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಏನು ದಯೆಯು ಶ್ರುತಿ ಎಂಬ ನಗರ ಚತುಷ್ಪಥದಲ್ಲಿ ನಿಂತಿದ್ದಾಳೆ. ಅವಳಿಗೆ ಉಪಹಾರವನ್ನು ಕೊಡಲು ಬರುತ್ತಿರುವ ಪ್ರಪನ್ನರನ್ನೇ ಎದುರು ನೋಡ್ತಾ ಇದ್ದಾಳೆ. ಬಹಳ ಆದರಿಂದಲೂ ಸಂಭ್ರಮದಿಂದಲೂ ಎದ್ದು ಬರುತ್ತಾಳಂತೆ ದಯಾದೇವಿ. ಇವನು ಪಾಪಿಷ್ಠನೇ ಆಗಿರಬಹುದು, ಆದರೂ ಅವನ ಅನಂತವಾದ ಪ್ರಬಲವಾದ ಪಾಪವನ್ನು ಪ್ರಪತ್ತಿ ಮಾಡಿದ ಕ್ಷಣವೇ ಮರೆತುಬಿಟ್ಟು ಆ ಚೇತನದಿಂದ ತರಲ್ಪಟ್ಟ ಆ ಪಾಪ ಭಾರವನ್ನು ಅದು ಅತ್ಯಂತ ಹೆಚ್ಚಾದುದು ಎಂಬುದನ್ನು ತಿಳಿದರೂ ತಿಳಿಯದಂತೆ ಸ್ವೀಕಾರ ಮಾಡ್ತಾಳೆ ಅಂತ ಹೇಳ್ತಾರೆ. ಧನಿಕರು ಬಹಳ ಧನವನ್ನು ಸಮರ್ಪಿಸುತ್ತಾರೆ ಗುರುಗಳಿಗೆ ರಾಜರಿಗೆ ಎಲ್ಲ, ಆದರೆ ಪಾಪಿಷ್ಠರಾದ ಚೇತನರಿಗೆ ಪಾಪವೇ ಧನವಾಗಿದೆ, ಅದನ್ನೇ ಸಮರ್ಪಣೆ ಮಾಡುತ್ತಾರೆ. ಭಗವಂತನ ಮನಸ್ಸು ಖಿನ್ನವಾಗುವುದಂತೆ, ಶೈಥಿಲ್ಯ ಹೊಂದುವುದಂತೆ ಪ್ರಪನ್ನನ ಪಾಪರಾಶಿಯನ್ನು ನೋಡಿದಾಗ. ಆಗ ಎಲ್ಲವನ್ನೂ ಅವನು ಮರೆತು ಬಿಡುವನು. ಅದನ್ನು ನೋಡಿ ನಿತ್ಯರೂ ಮುಕ್ತರೂ ಕೂಡ ಅತ್ಯಂತ ವಿಸ್ಮಿತರಾಗುತ್ತಾರೆ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಭರನ್ಯಾಸ ಛನ್ನ ಪ್ರಬಲ ವೃಜಿನ ಪ್ರಾಭೃತ ಭೃತಾಂ ದೇವಿಯು ಮಹಾರಾಣಿಯು ಸಾರ್ವಭೌಮಿಯೂ ಆದವಳು ದಯಾದೇವಿಯು. ಅವಳಿಗೆ ಬಹಳ ಹೆಚ್ಚು ಉಪಹಾರವು ವಸ್ತ್ರವೇ ಮೊದಲಾದವುಗಳಿಂದ ಮುಚ್ಚಿಕೊಡಲ್ಪಡುತ್ತದೆ. ಅದನ್ನು ಸ್ವಾಮಿ ದೇಶಿಕನ್ ಹೇಳ್ತಾರೆ, ಭರನ್ಯಾಸವೆಂಬ ವಸ್ತ್ರದಿಂದ ಮುಚ್ಚಿ ಬಹಳ ಹೆಚ್ಚಾದ ಪಾಪಭಾರವು ಉಪಹಾರವಾಗಿ ಕೊಡಲ್ಪಡುತ್ತದೆ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾರಸ್ಯವಾಗಿ ಶ್ರುತಿನಗರ ಶೃಂಗಾಟಕ ಜುಷಃ ಶ್ರುತಿ ಎನ್ನುವಂತಹ ನಗರದ ಚತುಷ್ಪಥದಲ್ಲಿ ಅದರ ಮಧ್ಯದಲ್ಲಿ ದಯೆಯು ನಿಂತಿದ್ದಾಳಂತೆ. ನಾಲ್ಕು ವಿಧ ಪ್ರಪನ್ನರನ್ನು ಹೇಳಬಹುದು. ಚತುರ್ವಿಧ ಭಜಂತೆ ಮಾಂ ಅಂತ ಹೇಳಿದಾಗೆ ಆರ್ತಿ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಹೇಗೆ ಈ ವಿಧವಾದ ಭಕ್ತಿಯೋಗಿಗಳಿದ್ದಾರೋ ಅದೇ ರೀತಿಯಲ್ಲಿ ಎಲ್ಲ ಫಲಗಳನ್ನು ಪ್ರಪತ್ತಿಯಿಂದಲೂ ಕೂಡ ಪಡೆದುಕೊಳ್ಳಬಹುದು. ಭಕ್ತಿಯೋಗಿಗಳಂತೆ ಪ್ರಪತಿಯಿಂದಲೂ ಕೂಡ ಈ ನಾಲ್ಕು ಬಲಗಳನ್ನು ಪಡೆಯಬಹುದು ಅಂತ ಹೇಳ್ತಾರೆ ಇಲ್ಲಿ. ಪ್ರತಿಪ್ರಸ್ಥಾನಂತೆ ನೀನು ಉಪಹಾರ ಕೊಡಲು ಬರುತ್ತಿರುವವರನ್ನ ಎದುರುಗೊಳ್ಳಲು ತಕ್ಷಣವೇ ಆದರದಿಂದ ಸ್ವೀಕಾರ ಮಾಡಲು ಬರುತ್ತೀಯ ನೀನು. ಆ ಚೇತನನು ಅದುವರೆಗೂ ದುರಾಚಾರಿಯಾಗಿಯೂ ಕೃತಜ್ಞನಾಗಿಯೂ ಇದ್ದರೂ ಸಹ ಈಗ ಒಳ್ಳೆ ಮಾರ್ಗದಲ್ಲಿ ಬಂದುಬಿಟ್ಟಿದ್ದಾನಲ್ಲ, ಆದ್ದರಿಂದ ಬಹಳ ಆದರದಿಂದ ಸಂಭ್ರಮದಿಂದ ಎದ್ದು ಬರ್ತಾಳಂತೆ ದಯಾದೇವಿ. ಖಿಲಂ ಚೇತೋವೃತ್ತೇಹೇ ಕಿಮಿದಮಿತಿ ವಿಸ್ಮಯರಭುವನಂ. ಅಂತಹ ಅನಂತ ಮಹಾಪಾಪಗಳನ್ನು ಅನಾದಿ ಕಾಲದಿಂದ ಮಾಡಿರುವಂತಹ ಚೇತನನ್ನು ನೋಡಿ ಮನಸ್ಸು ಬಹಳ ಖೇದಗೊಳ್ಳುವುದಂತೆ ದಯಾದೇವಿಗೂ ಮತ್ತು ಭಗವಂತನಿಗೂ. ಅವನು ಎಷ್ಟಾದರೂ ನಸ್ಮರತ್ಯಪಕಾರಾಣಾಂ ಶತಮಪಿ ಆತ್ಮವತ್ತಯ ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ ಅಂತ ಹೇಳಿದರು. ಉಪಕಾರೇಣ ಕೃತೇನೈಕೇನ ತುಷ್ಯತಿ. ಒಂದು ಉಪಕಾರ ಮಾಡಿದರೆ ಹೇಗೋ ತಿಳಿದೋ ತಿಳಿಯದೆಯೋ ಅದರಿಂದಲೇ ಬಹಳ ಸಂತೋಷ ಪಡ್ತಾನೆ, ಆದರೆ ನೂರಾರು ಪಾಪಗಳನ್ನು ಮಾಡಿದ್ರೂ ಅವನು ಅದನ್ನು ನೆನೆಸಿಕೊಳ್ಳುವುದೇ ಇಲ್ಲವಂತೆ. ಅಂತಹ ಗುಣವುಳ್ಳವನು ಪ್ರಪನ್ನನ ಸಹಸ್ರಾರು ಅಪರಾಧಗಳು ಭಗವಂತನ ಅದನ್ನೆಲ್ಲ ನಿಗ್ರಹಿಸುವ ಸಂಕಲ್ಪವೂ ಸಹ ಒಡನೆಯೇ ನಾಶವಾಗಿ ಬಿಡುವುದಂತೆ. ಸರ್ವಜ್ಞನಾದ ಭಗವಂತನ ಮನಸ್ಸಿನಲ್ಲಿಯೂ ಅತ್ಯಂತ ಶೈಥಿಲ್ಯವೂ ಉಂಟಾಗುವುದಂತೆ ಚೇತನನ ಅನಂತ ಪ್ರಬಲ ಅಪರಾಧಗಳ ವಿಷಯದಲ್ಲಿ. ದಯಾದೇವಿ ಈ ನಿರತಿಶಯವಾದ ಔದಾರ್ಯವನ್ನು ಸೌಶೀಲ್ಯವನ್ನು ಕಂಡು ನಿತ್ಯರು ಮುಕ್ತರು ಮೊದಲಾದವರು ಶ್ರುತಿಗಳೂ ಸಹ ಆಶ್ಚರ್ಯದಿಂದ ವಿಸ್ಮಿತರಾಗುತ್ತಾರೆ ಅಂತ ಸ್ವಾಮಿ ದೇಶಿಕನಲ್ಲಿ ಹೇಳ್ತಾರೆ. ಭಗವಂತನ ಮನಸ್ಸಿನಲ್ಲಿ ವೃತ್ತಿಗಳನ್ನೆಲ್ಲ ನೇರವಾಗಿ ಭಗವಂತನ ಮನಸ್ಸಿನ ವೃತ್ತಿಗಳನ್ನೆಲ್ಲ ನೇರವಾಗಿ ತಿಳಿಯುವ ನಿತ್ಯರು ಮುಕ್ತರು ಅವನ ಮನಸ್ಸಿನ ಈ ಶೈಥಿಲ್ಯವನ್ನು ನೋಡಿ ಅತ್ಯಾಶ್ಚರ್ಯಪಡ್ತಾರಂತೆ. ಅವರಿಗೆ ಭಗವಂತನ ಸಂಕಲ್ಪವೆಲ್ಲ ನೇರವಾಗಿ ತಿಳಿಯುತ್ತೆ ನಿತ್ಯರಿಗೆ ಮುಕ್ತರಿಗೆ. ಹಾಗೆ ಅವನ ಸಂಕಲ್ಪಗಳನ್ನೆಲ್ಲ ಯಾರು ತಿಳಿದಿದ್ದಾರೋ ಅವರು ಈ ಶೈಥಿಲ್ಯವನ್ನು ನೋಡಿ ಆಶ್ಚರ್ಯಪಡ್ತಾರೆ. ಇಂತಹ ಪಾಪಗಳನ್ನು ಮಾಡಿದ ಚೇತನನ್ನು ಮರೆಸಿ ತಂದು ಆ ಚೇತನ ಮರೆಸಿ ತಂದು ಉಪಹಾರ ಅಂತ ಸಮರ್ಪಿಸಿದ ಆ ಪಾಪರಾಶಿಯನ್ನು ಸ್ವೀಕರಿಸಿ ಅನುಗ್ರಹಿಸಿರುವಂತಹ ಈ ದಯಾದೇವಿಯ ಈ ಆಶ್ಚರ್ಯ ಚೇಷ್ಟಿತವನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಇದು ಶ್ರೀಕೃಷ್ಣನು ಕುಚೇಲನ ಹರಿದ ಬಟ್ಟೆಯಲ್ಲಿ ಗಂಟು ಹಾಕಿದ್ದ ಅವಲಕ್ಕಿಯನ್ನು ಕಿಮಿದಂ ಕಿಮಿದಂ ಅಂತ ಇದೇನು ಇದೇನು ಅಂತ ಆತುರದಿಂದ ಕಿತ್ತುಕೊಂಡು ಪ್ರೀತಿಯಿಂದ ಸ್ವೀಕಾರ ಮಾಡಿದ ಹಾಗೆ ಅದನ್ನ ಭಾಗವತದಲ್ಲಿ ಹೇಳ್ತಾರೆ. ಸ್ವಯಂ ಜಹಾರ ಕಿಮಿದಂ ಇತಿ ಪೃಥುಕ ತಂಡುಲಾನ್, ತಾನೇ ಕೈ ಹಾಕಿ ಕಿತ್ತುಕೊಂಡ ಕೃಷ್ಣ ಅಂತ ಹೇಳಿಬಿಟ್ಟು. ಹಾಗೆ ದಯಾದೇವಿಯ ಅದರ ಈ ಒಂದು ಆಶ್ಚರ್ಯ ಚೇಷ್ಟಿತವನ್ನು ನೋಡಿ ಎಲ್ಲರೂ ವಿಸ್ಮಿತರಾಗುತ್ತಾರೆ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಕೃಪೇ ಸಿಂಹಕ್ಷ್ಮಾವೃತಿ ಕೃತಮುಖ ಚಮತ್ಕಾರ ಕರಣಂ. ಮುಕ್ತರು ಎಂದೂ ಸಂಸಾರದ ಬಂಧ ಸಂಬಂಧವೇ ಇಲ್ಲದ ನಿತ್ಯರೂ ಇರಲಿ, ಸ್ವಯಂ ಭಗವಂತನೇ ಆಶ್ಚರ್ಯ ಪಡ್ತಾರಂತೆ. ಇದೇನು ದಯಾದೇವಿಯ ಈ ಆಶ್ಚರ್ಯವಾದ ಕ್ರೀಡೆ, ಚೇತನರ ರಕ್ಷಣೆಯನ್ನು ಹೇಗೆ ದಯಾದೇವಿ ಇಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಭಗವಂತನೂ ಸಹ ಆಶ್ಚರ್ಯ ಪಡ್ತಾನೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ದಯಾದೇವಿಯ ಗುಣವನ್ನು. ಖಿಲಂ ಚೇತೋವೃತ್ತೇ ಕಿಮಿದಮಿತಿ ವಿಸ್ಮೇರಭುವನಂ ಕೃಪೇ ಸಿಂಹಕ್ಷ್ಮಾವೃತಿ ಕೃತಮುಖ ಚಮತ್ಕಾರಕರಣಂ. ಭರನ್ಯಾಸಚ್ಛನ್ನ ಪ್ರಬಲ ವೃಜಿನ ಪ್ರಾಭೃತಭೃತಾಂ ಪ್ರತಿಪ್ರಸ್ಥಾನಂತೆ ಶ್ರುತಿನಗರ ಶೃಂಗಾಟಕ ಜುಷಃ ಅಂತ ಹೇಳಿ ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮದೇ ನಿಗಮಾಂತ ಮಹಾ ದೇಶಿಕಾಯ ನಮಃ.